संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान। अब आपकी है बारी, नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಂಧವರೆ, ಈಗ ಕೇಳೋಣ ಅಡಕಲ್ಗುಡ್ಡ ಗ್ರಾಮದ ದುರ್ಗಣ್ಣ ಅವರ ಕೃಷಿ ಅನುಭವಗಳನ್ನ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ದೇವದೂರು ತಾಲೂಕಿನ ಅಡಕಲ್ಗುಡ್ಡ ಗ್ರಾಮದ ದುರ್ಗಣ್ಣ ಗುಳಿಗಿನ್ ಅಂತೇಳಿ ಬಹಳ ಸಣ್ಣ ರೈತರು. ದೇವದೂರು ತಾಲೂಕಿನ ಕೆಲವೊಂದು ಹಳ್ಳಿಗಳಿಗೆ ಬಂದಾಗ ದೇವದೂರು ತಾಲೂಕಿನ ಕೊನೆ ಹಳ್ಳಿಗಳು ಇಲ್ಲಿ ರೈತರು ಅತಿ ಸಣ್ಣ ರೈತರು, ಸಾಕಷ್ಟು ಜನ ಒಕ್ಕಲುತನ ಮಾಡ್ತಾ ಇದ್ದಾರೆ. 2 ಎಕರೆ, 1 ಎಕರೆ, 4 ಎಕರೆ, 5 ಎಕರೆ ಹೀಗೆ ಭೂಮಿಯನ್ನು ಹೊಂದಿದ್ದಾರೆ. ಈ ಭಾಗಕ್ಕೆ ಕೆನಾಲು ಒಂದು ಕೊನೆಯ ಭಾಗದ ನೀರು ಅಲ್ಪ ಪ್ರಮಾಣದಲ್ಲಿ ಅಲ್ಕೋಡ್ ಭಾಗದಲ್ಲೆಲ್ಲ ಬರ್ತಾ ಇರುತ್ತೆ. ಜೊತೆಗೆ ರೈತರು ಅಲ್ಲಲ್ಲಿ ಬೋರನ್ನು ಹಾಕಿಸಿಕೊಂಡು, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರನ್ನು ಹಾಕಿಸಿಕೊಂಡು ಒಕ್ಕಲುತನ ಮಾಡುವಂಥ ಹಲವಾರು ಜನ ರೈತರನ್ನ ಈ ಭಾಗದಲ್ಲಿ ನಾವು ನೋಡಬಹುದು. ದುರ್ಗನ್ ಅವರು 1 ಎಕರೆ ಭೂಮಿಯನ್ನು ಹೊಂದಿದ್ದಾರೆ. 1 ಎಕರೆದಲ್ಲಿ ಹೇಗೆ ಒಕ್ಕಲುತನ ಮಾಡ್ತಾ ಇದ್ದಾರೆ, ಹೇಗೆ ಜೀವನ ಮಾಡ್ತಾ ಇದ್ದಾರೆ, ಬೇರೆ ಒಕ್ಕಲುತನ ಜೊತೆ ಏನೆಲ್ಲ ಕೆಲಸಗಳನ್ನ ಇಟ್ಟುಕೊಂಡು ತಮ್ಮ ಕುಟುಂಬವನ್ನು ಸಾಗಿಸ್ತಾ ಇದ್ದಾರೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ದುರ್ಗಣ್ಣ ಅವರು ಹಂಚ್ಕೋತಾ ಇದ್ದಾರೆ. ದುರ್ಗಣ್ಣ ಅವರೇ, ನಿಮ್ಮ ಅರಕಲಗುಡ್ಡ ಈ ಭಾಗದಲ್ಲಿ ಸುತ್ತಮುತ್ತು ಯಾವ್ಯಾವ ಹಳ್ಳಿಗಳು ಬರ್ತಾವೆ ಇಲ್ಲಿ? ಆಲ್ಕೋಡ್ ಬರುತ್ತೆ ಸರ್, ಮತ್ತೆ ಗ್ರಾಮ ಪಂಚಾಯತ್ ಈಗಿದೆ ಅಲ್ಲಿ ಭುವನಗುಂಡಕ್ಕಾಗಿದೆ, ಅದೊಂದು 3 ಕಿಲೋಮೀಟರ್ ಇರ್ತದೆ. ಮೇಲ್ಗಡೆ ಅಂದರೆ ಅನ್ವಾರ್ ಬರ್ತದೆ ಸರ್, 3 ಹಳ್ಳಿ ಬರುತ್ತೆ, ಅದ್ರ ಮೇಲೆ ಹೋದ್ರೆ ಗಲಗ ಬರುತ್ತೆ. ಅಡಕಲಗುಡ್ಡ ಗ್ರಾಮ ಎಷ್ಟು ಒಂದು ಜನಸಂಖ್ಯೆನ ಹೊಂದಿದೆ, ಇಲ್ಲಿ ಮನೆಗಳು ಎಷ್ಟಿದಾವೆ ಇಲ್ಲೆಲ್ಲ? ಈ ಮನೆಗಳು ಸುಮಾರು 100 ಇದಾವೆ ಸರ್, 100 ಮನೆಗಳಿದಾವೆ. ಜನಸಂಖ್ಯೆ 1200 ಜನಸಂಖ್ಯೆ ಇರ್ಬೋದು. ವೋಟರ್ಸ್ 550 ವೋಟರ್ಸ್ ಇದ್ದಾರೆ. ಇಲ್ಲಿ ಎಲ್ಲ ರೈತರು ಅಥವಾ ಎಲ್ಲ ಜನ ಇರ್ತಕ್ಕಂಥವ್ರು ಒಕ್ಕಲುತನ ಮಾಡ್ಕೊಂಡಿದಾರ? ಹೇಗೆ ಬೇರೆ ಬೇರೆ ಕೂಲಿಕಾರ ಜಾಸ್ತಿ ಇದಾರೋ, ರೈತರು ಜಾಸ್ತಿ ಇದಾರೆ, ಹೇಗೆ ಇಲ್ಲಿ ಕೂಲಿಕಾರ ಇದಾರ? ರೈತರು ಸಣ್ಣ ರೈತರು ಇದಾರೆ, ಅದು 1 ಎಕರೆ 2 ಎಕರೆ ಇದ್ದವರು ಜಾಸ್ತಿ ಇದ್ದಾರೆ ಸರ್. ಅವರೇ ಅದೇ ಹೊಲ ಮಾಡ್ಕೋಬೇಕು, ಮತ್ತೆ ಕೂಲಿ ಮಾಡೋರು ಅವರೇ ಅವರೇ. ಹೇಗೆ ನಿಮ್ಮ ಭಾಗದಲ್ಲಿ ನೀರಾವರಿ ಬಂದಿದೆ, ಇಲ್ಲಿ ನೀರಿನ ಅನುಕೂಲತೆ ಹೇಗಿದೆ ಇಲ್ಲೆಲ್ಲ? ನೀರಿನ ಅನುಕೂಲ ಈಗ 9ನೇ ಕ್ಯಾನಲ್ ಬಂದಿದೆ ಸರ್, ಅದು ನಮ್ಮಲ್ಲಿ ಕೆಳಗಡೆ ಹೋಗ್ಬಿಟ್ಟದ, ಭಾಳ ಅಂತರ ಒಳಗಡೆ ಹೋಗ್ಬಿಟ್ಟದ, ಅದು ನಮ್ಗೆ ನೀರಿಲ್ಲ. ಅದು ಡ್ರಿಪ್ ಇರಿಗೇಷನ್ ಮಾಡ್ಬೇಕಂತ ಏನು ಐತೆ ಅಂತ ಸರ್, ಅದು ಆ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಮಾತ್ರ ನಮ್ಗೆ ನೀರಿನ ಅನುಕೂಲ ಆಗ್ತದೆ, ಆರಾಮ್ ಬದುಕಬಹುದು, ಅದೇ 1 ಎಕರೆಯಲ್ಲಿ ನಾವು ಜೀವನ ಮಾಡ್ಬೋದು ಅಂತ ನನಗೆ ಅನಿಸ್ತದೆ. ನಿಮ್ಮೂರಲ್ಲಿ ಅಡಕಲಗುಡ್ಡದಲ್ಲಿ ಭೂಮಿ ಜಾಸ್ತಿ ಅಂದ್ರೆ ಒಬ್ಬೊಬ್ಬರಿಗೆ ಎಷ್ಟಿದೆ, ಕಡಿಮೆ ಅಂದ್ರೆ ಭೂಮಿ ಎಷ್ಟಿದೆ, ಜಾಸ್ತಿ ಅತಿ ಬಹಳ ಭೂಮಿ ಅಂತಂದ್ರೆ ಎಷ್ಟಿದೆ ಒಬ್ಬೊಬ್ಬರಿಗೆ, 1 ಎಕರೆ ಇದೆ? ಬಹಳ ಅಂದ್ರೆ 10 ಎಕರೆ ಲಾಸ್ಟ್ ಇದೆ ಸರ್, 5 ಎಕರೆ, 2 ಎಕರೆ, 1 ಎಕರೆ, 3 ಎಕರೆ, 4 ಎಕರೆ, ಇಷ್ಟೇ ಐತೆ ಸರ್. ಹೇಗೆ ಎಲ್ಲಾ ಭೂಮಿ ನೀರಾವರಿ ಆಗಿದೆಯಾ ಅಷ್ಟು ಭೂಮಿ, ಅಥವಾ ನೀರಾವರಿ ಆಗದೆ ಇರತಕ್ಕಂತ ಭೂಮಿ ಇದೆಯಾ ಇನ್ನು? ನೀರಾವರಿ ಎಲ್ಲ ಆಗಿಲ್ಲ, ಅದು ನೀರಾವರಿನೇ ಇಲ್ಲ, ಅದು ಒಳಗಡೆ ಹೋಗ್ಬಿಟ್ಟದ ಕ್ಯಾನಲ್ ಹೋಗಿದೆ. ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಇದ್ದವ್ರು ಮಾತ್ರ ಒಂದು 8-10 ಜನ ಬದುಕ್ತಾರೆ ಅಷ್ಟೇ, ಅದಕ್ಕೆ ಪಂಪ್ ಸೆಟ್ ಹಚ್ಕೊಂಡು. ಅದು ನೀರಾವರಿ ಇದು ಇಲ್ಲ, ಅದು ನಮ್ಮ ಮೇಲೆ ಬರಲ್ಲ, ಅದು ಪಂಪ್ ಸೆಟ್ ಹಚ್ಕೊಂಡು ಹೊಡ್ಕೋಬೇಕು, ಅದು ನಮ್ಮ ಹೊಲದಾಗೆ ಹೋಗಿದೆ. ಮತ್ತೆ ಅದು ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಮಾತ್ರ ಎಲ್ಲ ನಮ್ಗೆ ನೀರಾಗ್ತದೆ. ಕಾಲುವೆ ಬಹಳ ಒಳಗಡೆ ಇದೆ ನಿಮ್ಮಲ್ಲಿ, ಹಾದು ಹೋಗಿದೆ ಈ ಕಾಲುವೆ, ಹಾದು ಹೋದ್ಮೇಲೆ ಏನಾದ್ರು ಬೋರಿಗೆ ನೀರು, ಅದು ಅಂತರ್ಜಲ ಮಟ್ಟ ಜಾಸ್ತಿ ಆಗಿದೆ, ಬೋರಿಗೆ ಏನಾದ್ರು ನೀರು ಬಂದಾವ? ನಮ್ಮ ಏರಿಯಾಕ್ಕೆ ಬಂದಿಲ್ಲ, ಅದ್ರ ಪಕ್ಕದಲ್ಲಿ ಇದ್ದು ಬಂದಿಲ್ಲ ಸರ್, ಅಷ್ಟು ಬಂದಿಲ್ಲ ಇನ್ನ. ಅದು ಕ್ಯಾನಲ್ ನಡೆ ಅಂತದಾಗ ಐತೆ ಸರ್, ಈಗ ಏನ ಬರಗಾಲ, ಈ 2 ವರ್ಷ ಬರಗಾಲ ಇದ್ದ ಸಂಬಂಧ ನೀರು ಬಿಟ್ಟಿದ್ದಾರೆ ಅಷ್ಟೇ, ಈಗ ಅದು ಮುಂದೆ ಗೊತ್ತಾಗುತ್ತೆ ಸರ್. ಎಂತದ ನಿಮ್ಮ ಭೂಮಿ? ಕೆಂಪು ಐತೆ, ಬಿಳಿ ಮಿಶ್ರಿತ ಉಸುಕು ಜಮೀನು ಐತೆ ಸರ್. ನೀವೀಗ 1 ಎಕರೆ ಭೂಮಿಯನ್ನ ಹೊಂದಿದ್ದೀರಿ, ಏನು 1 ಎಕರೆದಲ್ಲಿ ಹೇಗೆ ಬೇಸಾಯ ಮಾಡ್ತಾ ಇದ್ದೀರಿ, 8 ವರ್ಷದಿಂದ ಇದು ಭೂಮಿ ಇದೆ ನಿಮ್ದು, ಅಥವಾ ನೀವು ನಿಮ್ಮ ತಾತ ಮುತ್ತಾತರು ಗಳಿಸಿದಂತ ಭೂಮಿನ, ಅಥವಾ ನೀವೇ ಕೊಂಡ್ಕೊಂಡು ಮಾಡಿದಂತ ಭೂಮಿನ, ಹೇಗೆ ಇಲ್ಲೆಲ್ಲ? ಇಲ್ಲ, ನಮ್ಮ ತಾತ ಮುತ್ತಜ್ಜನಿಂದ ಬಂದ ಭೂಮಿನೇ ಅದು. ನಾವು ಸುಮಾರು 4 ಜನ ಅಣ್ಣತಮ್ಮರು ಇದ್ವಿ, ಅದಕ್ಕೆ ನಮಗೆ 1 ಎಕರೆ ಬಂದಿದೆ. 4 ಜನಕ್ಕೆ 4 ಜನಕ್ಕೆ 1 ಎಕರೆ ಬಂದದ. ಅದು ನಮಗೆ ಗಂಗಾ ಕಲ್ಯಾಣಿ ಒಂದು ಬೋರ್ ಹಾಕ್ಸಿದ್ರು, ಅದರ್ಲಿಂದ 1 ಇಂಚ್ 1.5 ಇಂಚ್ ನೀರು ಬಿದ್ದಿದ್ವು. ಅದಕ್ಕೆ ನಾವು ಶೇಂಗ್ ಬಿತ್ತಾ ಇದ್ವಿ ಅವಾಗ, ಮೊದಲು ನನ್ನ ಇದ್ರಾಗ ಶೇಂಗ್ ಬಿತ್ತಾ ಇದ್ವಿ. ಆ ಟೈಮ್ ಶೇಂಗಿಗೆ ಅಲ್ಲಿ ಗಂಜಲ್ಲಿ ಹೋಗಿ 1-2 ವರ್ಷ ಅವ್ರು ತಂದಿದ್ದೆ. ಅದು ಶೇಂಗ್ ಬಿತ್ತವರಿಗೆ ನಾಲ್ಕು ವರ್ಷ ಅದೇ ಸಾಲ ತೀರ್ಸಕ್ಕಾಗಲ್ಲ ನನಗೆ, ಅಷ್ಟೇ ಹೊಟ್ಟೆ ಬದುಕಕ್ಕೆ ಅದಕ್ಕೆ ಅಷ್ಟೇ ಇದಾಯ್ತಿತ್ತು. ನಾನು ಏನು ಮಾಡಿದೆ, ಬೋರ್ ಇದಾದ್ಮೇಲೆ ಕೆಲವರು ನಾನು ಹತ್ತಿ ಬೆಳೆ ನೋಡಿದೆ, ಹತ್ತಿ ಬಿಟಿ ಎತ್ತಿ ಬಂದಿತ್ತು ಅವಾಗ. ಆ ಟೈಮ್ನಾಗ ನಾನು ಫಸ್ಟ್ ನಾನೇ ಬಿಟಿ ಎತ್ತಿ ತಗೊಂಬಂದು ಹಾಕಿದೆ, ಒಂದು ಅರ್ಧ ಎಕರೆ ಹಾಕಿದೆ ಅದನ್ನು. ಅದು 14 ಕ್ವಿಂಟಲ್ ಆಗಿತ್ತು ನಂದು ಎರಡು ಫಸ್ಟ್ ಸೆಕೆಂಡ್ ಬಿಡಿ. ಅವಾಗ ನನಗೊಂದು 50,000 ಬಂತು, ಅವಾಗ ಸ್ವಲ್ಪ ಚೆನ್ನಾಗಿ ಅನಿಸ್ತು. ಅದಾದ ಮೇಲೆ ಮತ್ತೆ ಏನು ಮಾಡಿದೆ, ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹೋದೆ. ಆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದಾಗ ಅದು ಚೆನ್ನಾಗಿ ಸುಮಾರು ಒಂದು 20 ಕ್ವಿಂಟಲ್ ಬಂತು ಒಂದು ಎಕರೆ. ಅರ್ಧ ಕೆಟ್ಟಿತ್ತು, ಅದರಾಗ 8 ಕ್ವಿಂಟಲ್ ಏನು ಕೆಟ್ಟಿತ್ತು, 10-12 ಕ್ವಿಂಟಲ್ ಚೆನ್ನಾಗಿ ಬಂದಿತ್ತು. ಅದು ಫಸ್ಟ್ ಇನ್ನು ನಾನು ಇಲ್ಲಿ ಈ ಊರಲ್ಲಿ ಇದು ಮಾಡಿದ್ದು. ಹಂಗ ಅದು ಬಂದಾಗ ಸುಮಾರು ನನಗೆ 70,000-80,000 ರೂಪಾಯಿ ಬಂದಿತ್ತು, ಸ್ವಲ್ಪ ಜೀವನ ನಡೆಸಕ್ಕೆ ಆಗಿತ್ತು ಸ್ವಲ್ಪ. ಆಮೇಲೆ 2 ವರ್ಷ ಬರಗಾಲ ಬಿದ್ದು ಬಿಡ್ದು. ನಾನೇನು ಮಾಡಿದೆ, ಈಗ ನಂದು ಒಂದು ಎಕರೆ ಇದ್ದದ್ರಿಂದ ಮೆಣಸಿನ್ಕಾಯಿ ಹಾಕಿದ ಮೇಲೆ 2-3 ವರ್ಷ ಹತ್ತು ಒಂದು ಸಲ ಮೆಣಸಿನ್ಕಾಯಿ 2 ಸಲ ಹಾಕಿದೆ. ಹಂಗಾಗಿ ನಾನು ತಿನ್ನಾಕ ಇದಾಗಲಿಲ್ಲ. ಅದನ್ನು ಬಿಟ್ಟು ಒಂದ್ಸಲ ಚಜ್ಜಿ ಹಾಕಿಬಿಟ್ಟೆ ನಾನು, ಚಜ್ಜಿ ಹಾಕಿ ಟೊಮೊಟೆ ಹಾಕಿಬಿಡೋಣ ಅಂತ ಟೊಮೊಟೆ ಹಾಕಿಬಿಟ್ಟು ಆ ವರ್ಷ ರೇಟೇನೆ ಇಲ್ದಂಗೆ ಆಗ್ಬಿಟ್ಟು ಸರ್. ಬರೀ 30 ರೂಪಾಯಿ ಕೆಜಿ ಒಂದು ಪುಟ್ಟಿ ಮಾರಕತ್ತೆ, 30 ರೂಪಾಯಿಗೆ ಒಂದು ಪುಟ್ಟಿ ಬಾಸ್ಕೆಟ್. ಅದ್ರಾಗ ಲಾಸ್ ಆಗಿಬಿಟ್ಟೆ ನಾನು, ಅದ್ರಾಗ ಲಾಸ್ ಆಗಿ ಅದಾದ ಏನನ್ನು ಇದು ಮಾಡ್ಕೆ ನಾನು ಅದನ್ನ ಹೊಡ್ಯಾಕ ಒಂದು ಆಟೋ ತಗೊಂಡ್ಬಿಟ್ಟೆ. ಅದನ್ನ ಕಟ್ಟಕ್ಕೆ ಸರಿ ಹೋಗ್ಬಿಟ್ಟೆ ನಾನು, ಆಟೋ ಇದು ಕಂತು ಕಟ್ಟಕ್ಕೆನೆ ಆಟೋ ತಗೊಂಡ್ವಿ. ಅದನ್ನ ಏನನ್ನ ಇದ್ರಾಗಲಿ ಅಂತ ಅದನ್ನ ಮೆಣಸಿನ್ಕಾಯಿ ಲಾಭ ಇದ್ರಾಗ ತೆಗಿಬೇಕಂತ ಹೋದೆ, ಆದ್ರೆ ಅದ್ರಾಗ ಲಾಸ್ ಆಗ್ಬಿಡು, ಲುಕ್ಸಾನ ಆಯ್ತು. ರೇಟ್ ಇದ್ರೆ ತೆಗಿಬೋದಾಗಿತ್ತು, ರೇಟ್ ಇದಾಗಿಬಿಡ್ತಲ್ಲ. ಹಂಗಾಗಿ ಅದು ಇದು ಮಾಡಿದ್ರಾಗ ಒಬ್ರು ಏನ ಮಾಡಿಬಿಟ್ರು, ಈಗ ನೀರು ಕಡಿಮೆ ಆಗ್ಬಿಟ್ಟು, ನೀರು ಕಡಿಮೆ ಆಗಿಬಿಟ್ರೆ ಹೆಂಗು ಎಕ್ಕಡೆ ಹೋಗ್ಬೇಕಪ್ಪ ಈಗ ಎಲ್ಲ 4 ಮಂದಿನ ಕಟ್ಕೊಂಡು ಅಂತೇಳಿ ಇದು ಮಾಡೋ ಟೈಮ್ನಲ್ಲಿ ಕೃಷಿ ಆಪ್ಷನ್ ಕಲ್ಲಿಂತ ಒಬ್ರು ನಮ್ಮವರೇ ಇಲ್ಲಿ ಅವರು ಸ್ವಲ್ಪ ಮೊದಲು ಇದು ಬೊಪ್ಪಾಯಿ ಮಾಡಿದ್ರು, ಡ್ರಿಪ್ ಆದ್ರೆ ನಿನ್ನ ಹೊಲಕ್ಕೆ ಆಗ್ತದ, ಮತ್ತೆ ಹೆಂಗ ನೀನು ಬಾಳೆಗಿಡ ಕೊಡ್ತಾರ ಅದ್ರಾಗ ಡ್ರಿಪ್ ಮಾಡಿ ಕೊಡ್ತಾರ, ಮಾಡುತ್ತೇನೆ ಅಂತಂದ್ರು. ನಾನು ಮೊದಲೇನಂದೆ, ನೋಡಪ್ಪ ನನಗೆ ಆಟೋ ಇದು ಕಟ್ಟೋದು ಸ್ವಲ್ಪ ತ್ರಾಸೈತೆ, ಈಗ ಸದ್ಯ ಆಗಲ್ಲ ಅಂತಂದೆ. ಇಲ್ಲ ಅದ್ರಾಗ ನಿನಗೆ ನಡಬರ್ಕ ಕಾಯಿಪಲ್ಲೆ ಏನೇನು ಹಾಕ್ಕೋಬಹುದು, ಹಂಗಾಗಿ ನಿನ್ಗೆ ಅನುಕೂಲ ಆಗ್ತದೆ ನೋಡು, 5-6 ತಿಂಗಳು ಕಟ್ಟಿದ್ರೆ ಅದನ್ನು ಕಲಿಸತ್ತ, ಕಂತು ಮುಡ್ತದೆ, ಅವಾಗ ನಿನ್ಗೆ ಡ್ರಿಪ್ಪನ್ನು ಉಳಿತಾವ ಅಂತ ಹೇಳಿದ್ರು. ಹಂಗಾಗಿ ಈಗ ಬಾಳೆಗಿಡ ಹಾಕಿನಿ ಸರ್, ಈಗ ಅದು ಸ್ವಲ್ಪ ಸಿಂಪಲ್ ಐತೆ ಸರ್, ಅಂಥ ಬೆಳೆ ಏನು ಬಂದಿಲ್ಲ, ನೀರು ಕಡಿಮೆ ಅವಲ್ಲ, ಮಾಮೂಲಿ ಐತೆ ಈಗ ಸರ್. ಈಗ ಬೋರ್ ಹಾಕಿಸಿ ಎಷ್ಟು ವರ್ಷ ಆಯ್ತು ನೀವು ಒಟ್ಟು? ಬೋರ್ ಹಾಕಿಸಿ ಈಗೊಂದು 8 ವರ್ಷ ಆಗಿರ್ಬೋದು ಸರ್. ಹೇಗೆ 8 ವರ್ಷದಲ್ಲಿ ಬೋರಿನ ನೀರು ಕಡಿಮೆ ಹಾಕೊಂತ ಹೊಂಟಿದೆ? ಈ ವರ್ಷ 2 ವರ್ಷ ಆಯ್ತು ಕಡಿಮೆ ಆಗಿದೆ ಸರ್. ಹೇಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಮಗೆ ಬೋರನ್ನು ಯಾವುದೇ ಖರ್ಚಿಲ್ಲದೆ ಸರ್ಕಾರ ಹಾಕಿಸ್ಕೊಡ್ತು? ಹ್ಞೂ ಸರ್. ಎಷ್ಟು ಫೂಟಿಗೆ ಈ ಭಾಗದಲ್ಲಿ ನೀರು ಬೀಳ್ತಾ ಇದೆ ಇಲ್ಲ? ಇಲ್ಲಿ ಸುಮಾರು 300 ಫೀಟ್ ಹಾಕಿದರೆ 60-70 ರಿಂದ 150-200-300 ಫೀಟ್ ಅಂತಲೇ ಹಾಕ್ಸ್ತಾರೆ ಸರ್ ಈಗ ಅಲ್ಲಿ ಲಾಸ್ಟು. ಅದ್ರ ಮೇಲೆ ಯಾರು ಹಾಕ್ಬಾರ್ದು ವೆಕ್ಸಲ್ ನನಗಂದ್ರೆ, ಅದ್ರ ಮೇಲೆ ಹಾಕಿದ್ರೆ ನಮಗೆ ಅದನ್ನು ಇದ್ದು ನೀರ್ದು ಹೋಗ್ಬಿಡ್ತದೆ, ಮತ್ತೆ ಅದನ್ನ ತೆಕ್ಕಳಕ್ಕೂ ಆಗೋದಿಲ್ಲ, ಭಾಳ ಗಂಭೀರ ಆಗ್ತದೆ. ಯಾರೇ ಹಾಕ್ಸಿದ್ರು ಡಿ ಸಿ ಅವ್ರು ಕೂಡ ಅದನ್ನ ಆದೇಶ ಮಾಡ್ಬೇಕಂತ ಹೇಳ್ತೀನಿ ನಾನು. ಯಾಕಂದ್ರೆ ಒಳಗಡೆ ಹಾಕ್ಸಿದ್ರೆ ನೀರು ಎತ್ತಕ್ಕೂ ಆಗೋದಿಲ್ಲ, ನಮ್ಗೆ ಸಣ್ಣ ಬಡವ್ರ ಕೈಲಿ ಅದನ್ನ ಮೇಲೆ ಎತ್ತಕ್ಕೂ ಆಗೋದಿಲ್ಲ, ಮತ್ತೆ ಫ್ಲೋರೈಡ್ ನೀರು ಅದೆಲ್ಲ ಶುರು ಆಗ್ತದೆ. ಏನಿದ್ರೆ ಇದನ್ನ ಮಳೆ ಬಂದಾಗ ಇಷ್ಟಕ್ಕೆ ನೀರು ಬಂದ್ಮೇಲೆ ಮತ್ತೆ ಚಾಲು ಆಗ್ತದೆ ಮತ್ತೆ. ಇಷ್ಟು ಹೇಳಕ್ ಇಷ್ಟ. ಈ 1 ಎಕರೆ ಭೂಮಿಯಲ್ಲಿ ತಮ್ಮ ಜೀವನ ಹೇಗೆ ಸಾಗಿಸ್ತಿದ್ರಿ? ಬಾಳೆ ಹಾಕಿದಿರಿ, ಜೊತೆಗೆ ಏನಾದ್ರೂ ಒಕ್ಕಲ್ತನ ಅಂತಂದ್ರೆ ಹೇಳಕ್ ಆಗಲ್ಲ, ಮಳೆ ಚೆನ್ನಾಗಾಯ್ತು ಬೆಳೆ ಬರ್ತವೆ, ಮಳೆ ಬರೋದಿಲ್ಲ ಒಮ್ಮೊಮ್ಮೆ, ಮತ್ತೆ ಇದಕ್ಕೆ ಜೀವನಕ್ಕೆ ಆಧಾರವಾಗಿ ಏನಾದ್ರೂ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಈಗ ಅದು ನೀರು ಈಗ ಹೋಯ್ತು ಅಂದ್ರಿಗಿನ ಬೇರೆ ಎಲ್ಲೇನ ಮತ್ತೆ ಬೇರೆ ಕಡೆ ಹೋಗ್ಬೇಕಾಗ್ತದೆ. ಇಲ್ಲಾದ್ರೆ ಇಲ್ಲಿ ಉದ್ಯೋಗ ಖಾತ್ರಿ ಅಂತರೂ ಬಹಳ ಕಡಿಮೆ, ಅಷ್ಟು ಇದು ಮಾಡೋದಿಲ್ಲ, ಅವು ಪೀಡಿಗಳು ಅವರು ಕೊಡಲ್ಲ. ಅದು ಉದ್ಯೋಗ ಖಾತ್ರಿ ಈಗ ಸಣ್ಣ ರೈತರೇನು ಇರ್ತಾರಲ್ಲ ಸರ್, ಆ ಉದ್ಯೋಗ ಖಾತ್ರಿ ಈಗ ಒಂದು 3-4 ತಿಂಗಳು ವೇಸ್ಟ್ ಕೆಲಸ ಮಾಡ್ಬೇಕು, ಅದರ ಕಸ ಕಿತ್ತೋದು, ಕುಂಟೆ ಹೊಡೋದು, ಇವೆಲ್ಲ ಕಳೆ ತೆಗೋದು ಇವೆಲ್ಲ ಇರ್ತಾವ. ಆದ್ರೆ ಈಗ ಉದ್ಯೋಗ ಖಾತ್ರಿ ರೈತರಿಗೇನೆ 100 ದಿವಸ ಕೂಲಿ ಅಲ್ಲೇ ಹೊಲ್ದಾಗ ಮಾಡೋದಕ್ಕೆ ಕೊಟ್ಟರೆ ಮಾತ್ರ ರೈತರು ಎಲ್ಲಿ ಗೂಳೆ ಹೋಗಲಾರ್ದಂಗ ಹೊಲ್ದಾಗೇನೆ ಇರ್ಬೋದು. ಅಂದ್ರೆ ಹೊಲ್ದಾಗನ ಕೆಲಸ ಹಚ್ಬೇಕು ರೈತರಿಗೆಲ್ಲ, ಆಯಾ ಬೇರೆ ಬೇರೆ ಯಾರು ಹಿಂದುಳಿದಂತ ಜನ ಇದಾರೆ ಅಥವಾ ಸಣ್ಣ ರೈತರು ಇದಾರೆ, ಅಲ್ಲಿ ಹೊಲದಲ್ಲೇ ಕೆಲಸಗಳು ಉದ್ಯೋಗ ಖಾತ್ರಿಯಿಂದ ಆಗ್ಬೇಕು. ಆದ್ರೆ ಅವರು ಇನ್ನು ಬೇರೆ ಕಡೆ ಹೋಗಕ ಇದ ಮನ್ಸು ಮಾಡೋದೇ ಇಲ್ಲ. ಅದು ವೇಸ್ಟ್ ಮಾಡ್ಬೇಕು, ಕಸ ಕಿತ್ತೋದು ಇದು ಮಾಡೋದು, 3 ತಿಂಗಳವರೆಗೆ ಗೊಬ್ಬರ ಎಣ್ಣೆ ಎಲ್ಲ ಹಾಕಿ ಮತ್ತೆ ಇದೆಲ್ಲ ವೇಸ್ಟ್ ಮಾಡ್ಕೋಬೇಕು. ಇದ್ರ ಸೆಂಟ್ರಲ್ಲಿ ನಾವು ಉದ್ಯೋಗ ಖಾತ್ರಿಗೆ ಹೋಗ್ಬೇಕು. ಅವ್ರು ಅಂದ್ರೆ ಅಲ್ಲಿ ಅರ್ಜಿ ಕೊಡಕ್ಕೂ ಇದು ಮಾಡೋದಲ್ಲ, ಸುಮ್ಮನೆ ಹೇಳ್ತಿರ್ತಾರ. ಕೆಲಸ ಮಾಡಿದ ಮೇಲೆ 3-4 ತಿಂಗಳು ಗಟ್ಟಿಯಾಗಿ ಇದ ದುಡ್ಡನ್ನೇ ಕೊಡಲ್ಲ. ಅದಕ್ಕೆ ಅವು 1 ಎಕರೆ 2 ಎಕರೆ ಇದ್ದವರೇ ಇಲ್ಲಿ ಬಹಳ ಇದಾರೆ, ಯಾರು 10 ಎಕರೆ ಇದ್ದವ್ರು ಬಹಳ ಕಡಿಮೆ. ಹಂಗಾಗಿ ರೈತರು ಹೊಲದಲ್ಲೇ ಕೆಲಸ ಮಾಡೋರಿಗೆ ವೇಸ್ಟ್ ಕೆಲಸ ಅದು, ಆ ಬೆಳೆ ಬರಲಿಲ್ಲ ಅಂದ್ರೆ ಸುಗ್ಗಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು. ಹಂಗಾಗಿ ಅದನ್ನ ಇಲ್ಲಿ ಜನ ಗುಳೆ ಹೋಗ್ಲಾರ್ದಂಗೆ ಇದೇ ಊರಾಗ ವಾಸ ಮಾಡ್ಕೊಂಡು ಇರ್ಬೇಕಂದ್ರೆ ಉದ್ಯೋಗ ಖಾತ್ರಿ 1 ಎಕರೆ 2 ಎಕರೆ 3 ಎಕರೆ 4 ಎಕರೆ ಇದ್ದವ್ರಿಗೆ ಅಲ್ಲೇ 1-3 ದಿನ ಕೆಲಸ ಕೊಟ್ಟರು. ಅವ್ರು ಅರ್ಜಿ ಹಾಕಿದಾಗ ಅವ್ರ ಹೊಲದಾಗ ಕೆಲಸ ಮಾಡಿದಾಗ ಕೊಟ್ಟರೆ ಮಾತ್ರ ಅಲ್ಲೇ ಉಳ್ದಂಗ ಯಾರು ದೋ ನಂಬರ್ ಆಗೋದಿಲ್ಲ, ಪೀಡಿಗಳು ತಿನ್ನಕ್ ಬರಲ್ಲ, ಮೆಂಬರ್ ತಿನ್ನಕೊಂಡು ಬರಲ್ಲ. ಅಂದ್ರೆ ಸೀದಾ ರೈತರು ಅಂದ್ರೆ ಚಲೋ ಅವ್ರ ಹೊಲದಾಗ ಅವ್ರು ಚಲೋ ಚಲೋ ಕೆಲಸ ಮಾಡಿಸ್ಕೊತಾರೆ, ಅವಕ್ಕೆಲ್ಲ ಮಾಡಿಸ್ಕೊಂತಾರೆ. ಈಗ ನೀವು ಭೂಮಿ 1 ಎಕರೆ ಇದೆ, ಅದರಲ್ಲೇ ನೀರು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿದೆ, ಜೊತೆಗೆ ಭೂಮಿ ಗೊಬ್ಬರ ಹಾಕೋದು ಹೇಗೆ, ದನಗಳನ್ನ ಸಾಕಾಣಿಕೆ ಮಾಡಿದಿರಾ ಹೇಗೆ, ಮತ್ತೆ ಮಾಡಿದೆ? ನಾನು 2 ದನ ಇದ್ದು ಸರ್, ನಮ್ಮ 4 ದನ ಇದ್ದು. ಇದು ಪೂರ್ತಿ ಮಳೆ 2 ವರ್ಷ ಆಯ್ತು ಬರಲಿಲ್ಲ, ಬರಗಾಲ ಆಯ್ತು, ಹಂಗಾಗಿ 2 ಮಾರಿಬಿಟ್ಟಿನಿ. ಈಗ 1 ಆಕಳ ಐತಿ ಸರ್, 1 ಇಟ್ಕೊಂಡಿನಿ, ಅದ್ರಲಿಂತ ಅದೇ ಮೇವು ಅದ್ರಾಗ ಕಿತ್ತಿ ಅದನ್ನ ಅಲ್ಲೇ ಇದು ಮಾಡ್ಕೊಂತ ನಾವು ಅಲ್ಲೇ ಬದುಕಕತ್ತಿ ಸರ್. ಹೇಗೆ ಅನಿಸಿದ್ರಿ ದುರ್ಗಣ್ಣ ಅವ್ರ, ಈಗ ಒಕ್ಕಲ್ತನ ಲಾಭದಾಯಕ ಆಗ್ಬೇಕಾರೆ ಏನ್ ಬದಲಾವಣೆಗಳಾಗಬೇಕಾಗಿದೆ? ಬಹಳಷ್ಟು ಜನ ರೈತರು ಒಳ್ಳೆ ರೀತಿಯಿಂದ ಮಾಡುವಂತವ್ರು ಇಲ್ಲ ಚೆನ್ನಾಗಿದೆ ಒಕ್ಕಲ್ತನ ಅಂತ ಹೇಳ್ತಾರೆ, ಕೆಲವೊಂದು ಜನ ನುಕ್ಸಾನ ಆಗಕತ್ತಿದ್ರೆ ಅಂತ ಹೇಳ್ತಾರೆ. ನಿಮ್ಮ ಅನಿಸಿಕೆ ಒಳಗ ಹೇಗೆ ಒಕ್ಕಲ್ತನ ಲಾಭ ಆಗ್ಬೇಕಾರೆ ಏನ್ ಆಗ್ಬೇಕಾಗಿದೆ, ಯಾವ ರೀತಿ ಮಾಡಿದ್ರೆ ಲಾಭ ಆಗತ್ತ, ಏನ್ ಒಕ್ಕಲ್ತನದಲ್ಲಿ ಕಷ್ಟ ನಷ್ಟಗಳಿದಾವೆ ಅಂತ? ಈಗ ಒಕ್ಕಲ್ತನ ಎಲ್ಲರಿಗೂ ಲಾಸ್ ಅಂತಿರಲ್ಲ, ಎಲ್ಲರಿಗೂ ಲಾಸ್ ಅಂದ್ರೆ ಇದು ಆಗ್ತಿರ್ಲಿಲ್ಲ. ಈಗ ನೀರಾವರಿ ಏನ್ ಇದೆಯಲ್ಲ ಸರ್, 20-30 ಎಕರೆ ನೀರಾವರಿ ಇರ್ತದ, ಅವ್ರಿಗೇನು ಲಾಸ್ ಆಗ್ಲಿಕ್ಕಿಲ್ಲ ಅನಿಸ್ತದೆ ನನ್ನ ಮಟ್ಟಿಗೆ. ಈಗ ನೀರಾವರಿ ಇದ್ರೆ ಬದುಕ್ತಾನೆ ಆರಾಮ್, ಇದೇ 1 ಎಕರೆ ಇದ್ರೆ, ನೀರಾವರಿ ಇದ್ರೆ ಇಲ್ಲೇ ಜೀವನ ಕಷ್ಟಪಟ್ರೆ ಇಲ್ಲಿ ಸಿಗ್ತದೆ ಬದುಕ್ಬೋದು. ನೀರಿಲ್ದ ಇತ್ತಂದ್ರೆ ಅದು ಅನಿವಾರ್ಯ. ಈಗ 4 ಎಕರೆ ಇದ್ದವ್ರು ಈಗ ಬಿತ್ತಬೇಕು, ಮಳೆ ಬಂದ್ರೆ ಕರೆಕ್ಟ್ ಮಳೆ ಬಂದ್ರೆ ಅದು ಏನು ನಾಟಿಗೆ ಆಯ್ತು ಚೆನ್ನಾಗಿ ಕಾಲ್ ಕಾಲ್ಕ ಮಳೆ ಬಂದ್ರೆ ಬೆಳೆ ಬರುತ್ತದೆ, ಇಲ್ಲಿ ಇರ್ತಾರೆ ಜನ ಊರಲ್ಲಿ ಇರ್ತಾರ. ಇಲ್ಲಾಂದ್ರೆ ಇಲ್ಲಿ ನಮ್ಮಲ್ಲಿ ಏನಿದೆ ಅಂದ್ರೆ ಬಿತ್ತಾರ ಕುಂಟೆ ಎಲ್ಲ ಮಾಡಿ ಕಳೆ ಎಲ್ಲ ತೆಗೆದ್ಮೇಲೆ ಅದು ಮಳೆಗಿನ ಹೋಯ್ತಂದ್ರೆ ಅಂತಕ್ಕೆ ನಡಬರ್ಕೆ ತೆನೆಗೆ ಒಣಗೋಗಿ ಬಿಡುತ್ತೆ. ಆ ಟೈಮ್ದಲ್ಲಿ ಇಲ್ಲಿ ಇರೋದಲ್ಲ, ಮತ್ತೆ 3-4 ತಿಂಗಳ ಬೆಂಗಳೂರು ಹೋಗ್ಬಿಡ್ತಾರೆ, ಬೆಂಗಳೂರನೋ ಪುನೋನೋ ಎಲ್ಲೇನೋ ಹೋಗಿ ಬದುಕ್ತಾರೆ. ಈಗ ನೀವು ಹೇಳಿದ್ರಲ್ಲ ಟೊಮ್ಯಾಟೊ ಹಾಕಿದ್ದೆ ಎಲ್ಲ ಬಂತು, ಬೆಳೆ ಚೆನ್ನಾಗಿ ಬಂತು, ಆದ್ರೆ ನುಕ್ಸಾನ ಆಗ್ಬಿಡುತ್ತೆ ನನಗೆ, ಧಾರಣೆ ಇರಲಿಲ್ಲ 30 ರೂಪಾಯಿ ಒಂದು ಬಾಸ್ಕೆಟ್ ಮಾರ್ತಂತ, ಇಂತ ಸಂದರ್ಭಗಳು ಬರ್ತಾವ ಒಮ್ಮೆ? ಅಂತ ಸಂದರ್ಭ ಬಂದಾಗ ಅದೇ ಮತ್ತೆ ಬಿಟ್ಟು ಈಗ ನೀರ್ ಐತೆ ಇನ್ನು ಇದು ಬಿಟ್ಟು ಇನ್ನೊಂದನ ಮಾಡೋಣಪ್ಪ, ಒಂದು 1 ಇಂಚ್ 1.5 ಇಂಚ್ ಇದು 1 ಇಂಚಿಗೆ 1/2 ಇಂಚಿಗೆ ಬಂದ್ಬಿಟ್ಟದೆ. ಈಗ ಅದ ನೀರ್ ಇರ್ಲಿಲ್ಲ ಅಂದ್ರಿಗಿನ ಹೋಗ್ಲೇಬೇಕು ಅನಿವಾರ್ಯ, ಬೇರೆ ಕಡೆ ಹೋಗ್ಬೇಕು. ಅಂದ್ರೆ ನಿಮ್ ವಿಚಾರದೊಳಗ ಒಕ್ಕಲ್ತನ ಒಂದು ಒಳ್ಳೆ ರೀತಿಯಿಂದ ಇರ್ಬೇಕಂದ್ರೆ ನೀರಾವರಿ ಇರ್ಬೇಕು, ಅನುಕೂಲತೆ, ಜೊತೆಗೆ ಒಳ್ಳೆ ಒಂದು ಮಾರುಕಟ್ಟೆ ರೈತರಿಗೆ ಸಿಕ್ತಂದ್ರೆ ರೈತರು ಎಲ್ಲಿ ಹೋಗೋದಿಲ್ಲ, ದುಡ್ಕೊಂಡ್ ತಿಂತಾರೆ. ಒಂದು ಬಾಕ್ಸಿಗೆ ಕನಿಷ್ಠ 300 ರೂಪಾಯಿಗೆ ಸಿಕ್ಕರೆ ಕಾಯಿಪಲ್ಲೆ ಆಗ್ಲಿ ಯಾವ್ದಾಗ್ಲಿ ಯಾವ್ದೇ ಫುಟ್ಟಿ ಒಯ್ದ್ರು 300 ರೂಪಾಯಿ ಮತ್ತೆ ಅಥವಾ 200 ರೂಪಾಯಿನ ಮಿನಿಮಮ್ ರೇಟ್ ಕೊಟ್ರೆ ಜನ ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತಾರ, ಉದ್ಯೋಗ ಖಾತ್ರಿ ಕೆಲಸ ಕೊಡ್ಬೇಕು. ಅದು ಮತ್ತೆ ನೇರ ಅದು ಪಂಚಾಯತಿ ಕೊಟ್ಟು ಅಲ್ಲಿ ಇಲ್ಲಿ ಮಾಡಿಸ್ತು ಅಂದ್ರೆ ಅವ್ರು ಬರೇ ಅವ್ರದೇ ಆಟ ಆಗ್ಬಿಡ್ತದೆ, ಅದ್ರಗೇನು ಕೊಡಲ್ಲ ಬಿಡಲ್ಲ ಆಗಲ್ಲ. ರೈತರಿಗೆ ಮಾತ್ರ ನೇರ ಉದ್ಯೋಗ ಕೊಡ್ತು ಅಂದ್ರೆ ರೈತರೇ ವೇಸ್ಟ್ ಕೆಲಸ ಮಾಡೋರು, 3 ತಿಂಗಳ ಮಟ ಹಾಕಿದ ಮೇಲೆ 3 ತಿಂಗಳು ವೇಸ್ಟ್ ಅಂದ್ರೆ ರೈತರೇ ಮಾಡೋದು, ಕೂಲಿ ಮಾಡೋರ ನಿನ್ನ ಎಲ್ಲೇನು ಹೋಗಿ ಇದು ಮಾಡ್ಬೋದು, ದುಡ್ಡು ಬರ್ತದೆ ಅವ್ರಿಗೆ. ರೈತರ 3-4 ತಿಂಗಳು ವೇಟ್ ಮಾಡ್ಬೇಕು, ದುಡ್ಡು ಹಾಕಿ ವೇಟ್ ಮಾಡ್ಬೇಕು, ಅದು ಬರಲ್ಲ ಅಂದ್ರೆ ಇವ್ರಿಗೆ ದೊಡ್ಡ ವರ್ತ ಬಿದ್ದ್ಬಿಡುತ್ತೆ ಸರ್. ಇವ್ರು ಹೇಗೆ ನಿಮ್ಮಲ್ಲಿ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗತ್ತೆ ಅರಕಲ್ ಗುಡ್ಡ ಭಾಗದಲ್ಲೆಲ್ಲ, ಹೇಗೆ ರೈತರು ಬದಲಾವಣೆ ಆಗತ್ತಾರ, ಏನಾದ್ರೂ ಆರ್ಥಿಕವಾಗಿ ಚೆನ್ನಾಗಿ ಆಗ್ತಾ ಇದ್ದಾರೆ ರೈತರು, ಅಥವಾ ಇನ್ನೂ ಆರ್ಥಿಕವಾಗಿ ರೈತರು ಸಾಲಗಾರ ಆಗ್ತಾ ಇದ್ದಾರೆ ಹೇಗೆ? ಈಗ ಮೊದಲು ಲೆಕ್ಕ ನೋಡಿದ್ರೆ ಅವಾಗ ಇವಾಗ ಸ್ವಲ್ಪ ಉತ್ತಮ ಅಂತ, ಅವಾಗ ಬಹಳ ಊಟ ಇಲ್ದಾನೆ ಕೆಲವು ಎಲ್ಲೆಲ್ಲೇನೆ ಹೋಗಿ ಏನೇನೋ ಮಾಡ್ಯಾರ, ಈಗ ಅಂತ ಸುಧಾರಣೆ ಆಗಿದೆ. ಆದ್ರೆ ಈಗ ಇನ್ನ ಸುಧಾರಣೆ ಆಗ್ಬೇಕಾದ್ರೆ ಇದು ನೈನೆ ಕ್ಯಾನಲ್ ಇಂದ ಲಿಫ್ಟ್ ಇರಿಗೇಷನ್ ಆಗ್ಬೇಕು ಮೇನ್ ಇಂಪಾರ್ಟೆಂಟ್. ಲಿಫ್ಟ್ ಇರಿಗೇಷನ್ ಆದ್ರೆ ಜನ ಬದುಕ್ತಾರೆ ಪರವಲ್ಲ, ಆರಾಮ್ ತಂಪಾಡಿ ತಾವು ಇರ್ಬೋದು. ಈ ಟೈಪ್ ಆದ್ರೆ ಜನ ಬದುಕಕ್ಕೆ ಅನುಕೂಲ ಆಗ್ತದೆ. ಒಳ್ಳೇದು ದುರ್ಗಣ್ಣ ಅವರು, ಇದುವರೆಗೆ ನಿಮ್ಮ ಕೆಲವೊಂದು ಕೃಷಿ ಅನುಭವ ಮತ್ತು ಈ ಜೊತೆಗೆ ಈ ಭಾಗದ ರೈತರ ಒಂದು ಸ್ಥಿತಿಗತಿಗಳ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ, ತಮಗೂ ಅಷ್ಟೇ ಸರ್. ಇದುವರೆಗೆ ಅಡಕಲ್ಗುಡ್ಡ ಗ್ರಾಮದ ದುರ್ಗಣ್ಣ ಅವರ ಕೃಷಿ ಅನುಭವಗಳನ್ನು ಆಲಿಸಿದರೆ. ರೈತ ಬಾಂಧವರೇ, ಈಗ ಪೇಟೆ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ಮಾನವೀಯ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ದಾಣೆ: ಭತ್ತ ಹೊಸ ಸೋನಾ ಮಸೂರಿ ಕನಿಷ್ಠ 1,300 ರೂಪಾಯಿಗಳಿಂದ ಗರಿಷ್ಠ 1,860 ರೂಪಾಯಿಗಳು. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಪೇಟೆ ದಾಣೆ: ಕಡಲೆಕಾಳು ಜವಾರಿ 3,809 ರೂಪಾಯಿಗಳು, ಹತ್ತಿ ಹೈಬ್ರಿಡ್ ಕನಿಷ್ಠ 11,300 ರೂಪಾಯಿಗಳಿಂದ ಗರಿಷ್ಠ 13,850 ರೂಪಾಯಿಗಳು, ಶೇಂಗಾ ಗುಂಗುರಿ 4,335 ರೂಪಾಯಿಗಳಿಂದ

ನಾಳೆಯ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಳ್ಳುವಂತೆ. ನಿಲಯದ ನಾಳೆಯ ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿ ಮತ್ತು ಬೀಜಗಳ ಆಯ್ಕೆ ಕುರಿತು ಹತ್ತಿ ತಳಿ ವರ್ಧಕರಾದ ಡಾಕ್ಟರ್ ಜಯಪ್ರಕಾಶ್ ನೀಡಗುಂದಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಂತರ ಪಲ್ಕಂದೊಡ್ಡಿ ಗ್ರಾಮದ ಸುರೇಶ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳಬಹುದು.